ಮಾಮೂಲಿ ಜಾತ್ರೆಗೆ ಹೋದಾಗ ಇದು ಕೂಡ ಒಂದು ಜನ ಬರ್ತಾರೆ, ಹೌದು ಸಂಭ್ರಮ ಪಡ್ತಾರೆ. ನಾವ್ ಹೇಗೆ ನಮ್ಮೂರ ಜಾತ್ರೆಗೆ ಸಂಭ್ರಮದಿಂದ ಹೋಗ್ತೀವಲ್ಲ, ಸಾಹಿತ್ಯ ಸಮ್ಮೇಳನಕ್ಕೂ ನಾವು ಭಾಗವಹಿಸ್ಬೇಕು. ನಮ್ಮ ಸಾಹಿತಿಗಳದು ಒಂದು ಪರಿಚಯ ಇರಬೇಕು. ಹೌದು, ಈಗ ಸಂಭ್ರಮ ಅಂತ ನೆನಪಾಯ್ತು, ಏನೋ ಕರಾವಳಿ ಉತ್ಸವ ಅಂತ ಏನೋ ತಯಾರಿ ನಡೀತಾ ಇದೆ ಅಂತಲ್ಲ. ಹ್ಞೂ ಶಾಮಣ್ಣ, 22ರಿಂದ ಕರಾವಳಿ ಉತ್ಸವ, ಅದು ಮುಂಚೆ ಎಲ್ಲ 5 ದಿನ ಇರ್ತಿತ್ತು, ಈ ಸಲ ಮತ್ತು ತುಂಬಾ ದಿನ, ಒಂದು 7-8 ದಿನ ಅಂತ. ಏನಿರ್ತದೆ ಕರಾವಳಿ ಉತ್ಸವ? ಕರಾವಳಿ ಉತ್ಸವದಲ್ಲಿ ನಮ್ಮ ಒಂದು ತಾಲೂಕುಗಳ ಪ್ರತಿಭೆಗಳ, ನಮ್ಮ ಜಿಲ್ಲೆಯ ಎಲ್ಲಾ ಪ್ರತಿಭೆಗಳದ್ದು ಒಂದು ಪ್ರದರ್ಶನ ಇರ್ತದೆ. ಮತ್ತೆ ಡಾನ್ಸ್, ನೃತ್ಯ ಕಾರ್ಯಕ್ರಮ ಇರ್ತದೆ, ಮತ್ತೆ ಆರ್ಕೆಸ್ಟ್ರಾ ಇರ್ತದೆ. ಸ್ಥಳೀಯ ಪ್ರತಿಭೆಗಳಿಗೂ ಕೂಡ ಒಂದು ವೇದಿಕೆಯನ್ನ ಒದಗಿಸ್ತಾರೆ, ಜೊತೆಗೆ ಹೊರಗಿನ ಕಲಾವಿದರು ಕೂಡ ಹೊರಗಿನ ಕಲಾವಿದರು ಬರ್ತಾರೆ. ಅಂದ್ರೆ ನಮ್ಮ ನಮ್ಮ ಮಕ್ಕಳನ್ನು ನಾವು ಭಾಗವಹಿಸ್ಕೊಳ್ಬಹುದು. ಅಂದ್ರೆ ನಮ್ಮ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ಇದೆ. ಸಾಮಾನ್ಯವಾಗಿ ಈಗ ಕಾಲೇಜ್ ಡೇ, ಸ್ಕೂಲ್ ಡೇ ಅಂತೆಲ್ಲ ಈಗ ನಡೀತದಲ್ಲ, ನಾವು ಡಿಸೆಂಬರ್ ಸಮಯದಲ್ಲಿ, ಈ ಸಮಯದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಳ್ತಾರೆ, ಜೊತೆಗೆ ಊರಿನ ಜನರಿಗೂ ಕೂಡ ಪಾಲ್ಗೊಳ್ಳುವುದಕ್ಕೆ ಇಂಥ ಒಂದು ವೇದಿಕೆ ಅವಕಾಶ ಮಾಡಿಕೊಡ್ತದೆ ಅಂತ. ಜೊತೆಗೆ ಮತ್ತೆ ತಿನ್ಲಿಕ್ಕೆ, ಖರೀದಿ ಮಾಡ್ಲಿಕ್ಕೆಲ್ಲ ಬೇಕಷ್ಟೇ ಇದೆ, ಹಾಗೆ ಮತ್ತೆ ಮಕ್ಕಳಿಗೆ ಆಟಗಳ. ಹೌದು, ಆಮೇಲೆ ರೂಪಕ ಮೊನ್ನೆ ಈ ಎಂತದ್ದು ಒಂದು ಯುದ್ಧ ವಿಮಾನ ಮತ್ತು ಹಡಗು ಇದೆಯಲ್ಲ, ಅದನ್ನ ನೋಡ್ಲಿಕ್ಕೆ ಹೋಗಿದ್ದೆ. ನಮ್ಮ ಈ ರವೀಂದ್ರನಾಥ್ ಟಾಗೋರ್ ಬೀಚ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಇರುವಂತಹದ್ದು ಚಪಲ್ INS ಚಪಲ್ ಅಂತ, ಅದು ಸುಮಾರು 29 ವರ್ಷ ಸುದೀರ್ಘ ಅವಧಿಯವರೆಗೆ ಭಾರತೀಯ ನೌಕಾದಳದ ಸೇವೆಯಲ್ಲಿ ಅದಕ್ಕೆ ಸೇವೆ ಸಲ್ಲಿಸಿತ್ತಂತೆ. ನೋಡಿ, ಇದೊಂದು ಹೆಮ್ಮೆ ಶಾಮಣ್ಣ, ನಮ್ಮೂರಿನಲ್ಲಿ ಈ ತರ ಒಂದು ಯುದ್ಧ ವಿಮಾನ ಬಂದು ನಿಂತಿದೆ, ಮತ್ತೆ ಅದರದ್ದು ಒಂದು ವೀಕ್ಷಣೆಗೆ ಇದೆ ಅನ್ನುವಂತಹದ್ದು. ಯಾಕಂದ್ರೆ ನಿಜವಾದಂತಹ ಯುದ್ಧ ವಿಮಾನ ಆಗ್ಬಹುದು ಅಥವಾ ಒಂದು ಯುದ್ಧದ ನೌಕೆ ಆಗ್ಬಹುದು, ಇದನ್ನ ಹೋಗಿ ನೋಡ್ಲಿಕ್ಕೆ ಯಾರು ಬಿಡುವುದಿಲ್ಲ, ಅದಕ್ಕೊಂದು ಒಂದು ರಿಸ್ಟ್ರಿಕ್ಷನ್ ಇರ್ತದೆ. ಆದ್ರೆ ಇಂಥ ಒಂದು ಮಾದರಿಯನ್ನ ಇಟ್ಟರೆ, ಅಂದ್ರೆ ಹಳೆಯದಂದ್ರೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ರು ಕೂಡ ಕಲ್ತುಕೊಳ್ಳುವವರಿಗೆ ನೋಡುವವರಿಗೆ ಅದೊಂದು ಒಳ್ಳೆ ಅವಕಾಶ ಆಗ್ತದೆ ಅಂತ. ಸಾಕಷ್ಟು ಪ್ರವಾಸಿಗರು, ವಿದ್ಯಾರ್ಥಿಗಳು ಇವರು ಕೂಡ ಬಂದು ಅದನ್ನ ಒಂದು ಅಧ್ಯಯನ ಮಾಡ್ತಾರೆ. ಹೇಗಿದೆ ಇದು, ಒಳಗಡೆ ಎಲ್ಲ ಎಷ್ಟು ಜನ ಇರ್ತಾರೆ, ಏನೇನು ಉಪಯೋಗಿಸ್ತಾರೆ, ಯಾವ ರೀತಿ ಯುದ್ಧ ಆದಾಗ ಯಾವ ಮಾಡಿದ್ದಿರ್ಬೇಕು, ನಾವೇ ಕಲ್ಪನೆ ಮಾಡ್ಕೊಳ್ಬಹುದು ಎಷ್ಟು ಟನ್ ಎಷ್ಟು ಭಾರ ಇದೆ ಅಂತ. ಹೌದು, ಸಮುದ್ರ ನೀರಿನಲ್ಲಿ ತೇಲುವಾಗ ಅದು ಗೊತ್ತಾಗುದಿಲ್ಲ, ಬಿಡಿ ನೆಲದಲ್ಲಿ ಇದ್ದಾಗ ಭಾರ ಅಂತ ಗೊತ್ತಾಗ್ತದೆ. ಈಗ ನಾವು ಮಾಮೂಲಿಯಾಗಿ ದೀಪಾವಳಿ ಸಮಯದಲ್ಲಿ ಬಹಳ ಸಂಭ್ರಮ ಪಡ್ತೀವಲ್ಲ, ಹಾಗೆಯೇ ನಮ್ಮ ಭಾರತದಲ್ಲಿ ಆಚರಿಸುವಂತಹ ದೀಪಾವಳಿಯನ್ನ ಇತ್ತೀಚೆಗೆ ಯುನೆಸ್ಕೋದವರು ಒಂದು ಆ ಒಂದು ಪಾರಂಪರಿಕ ಪಟ್ಟಿಗೂ ಕೂಡ ಸೇರಿಸಿದಾರಂತೆ. ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಒಂದು ಸಂಭ್ರಮ ಅಂತ. ಈ ಪಾರಂಪರಿಕ ಪಟ್ಟಿ ಅಂದ್ರೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಹೇಳಿ, ಈ ಯುನೆಸ್ಕೋದವರು ಹೊಸಪೇಟೆಯಲ್ಲಿ ಇರುವಂತ ಹಂಪಿ ಆಗ್ಬಹುದು ಅಥವಾ ಮೈಸೂರು ಅರಮನೆ ಆಗ್ಬಹುದು, ಹೀಗೆ ಬೇರೆ ಬೇರೆ ಪಾರಂಪರಿಕ ತಾಣಗಳನ್ನ ಗುರುತಿಸುವಂತದ್ದು ಇರ್ತದೆ. ಅದರ ಜೊತೆಗೆ ಕೆಲವೊಂದು ಸಾಂಪ್ರದಾಯಿಕ ಒಂದು ನೃತ್ಯಗಳಾಗ್ಬಹುದು, ಹಬ್ಬಗಳಾಗ್ಬಹುದು, ಇವುಗಳನ್ನು ಕೂಡ ಗುರುತಿಸುವುದರಿಂದ ಜಗತ್ತಿನ ಬೇರೆ ಬೇರೆ ದೇಶಗಳು ಇದರ ಬಗ್ಗೆ ಗಮನ. ಆದ್ರೆ ಈ ಸ್ಥಳಗಳಲ್ಲಿ ಈ ತರ ಒಂದು ನೃತ್ಯ ಆಗಲಿ ಹಬ್ಬ ಆಗಲಿ ಎಷ್ಟು ಮಾನ್ಯತೆ ಪಡೆದಿದೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಜಗತ್ತಿನಲ್ಲಿ ಬಿಂಬಿಸುವುದಕ್ಕೆ ಇದೊಂದು ಅವಕಾಶ. ನೋಡಿ, ನಮ್ಮ ಹಬ್ಬ ನಮ್ಮ ಎಷ್ಟು ಹೆಮ್ಮೆ ಕೊಡ್ತದಲ್ಲ, ನಮ್ಮ ಪಾಡಿಗೆ ನಾವು ಸಂಭ್ರಮ ಪಡ್ತಾ ಇದ್ವಿ, ಈಗ ಜಗತ್ತು ಕೂಡ ನೋಡ್ತದೆ ಅಂತ. ಜಗತ್ತಿನ ಹಬ್ಬ ಆಯ್ತು ನಮ್ಮ ದೀಪಾವಳಿ ಹಬ್ಬ, ಅದೊಂದು ಖುಷಿ ಪಡ್ಬೇಕಾದ. ರೂಪಕ, ಇವತ್ತು December 11 ಹಾಗಾದ್ರೆ 12ನೇ ತಾರೀಕು ವಿಶ್ವ ಆರೋಗ್ಯ ದಿನ ಅಂತ ಇದೆಯಂತೆ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಆದ್ರೆ ಅದಕ್ಕೆ ಪೂರಕವಾದಂತಹ ಒಂದು ಜೀವನ ಶೈಲಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಹೋದ್ರೆ ಆರೋಗ್ಯ ಬರುವುದು ಹೇಗೆ? ಹೋಟೆಲ್ನಲ್ಲಿ ಹೋಗಿಯೋ ಅಥವಾ ಖಾಸಗಿಯಾಗಿಯೋ ರಸ್ತೆ ಬದಿಯಲ್ಲಿ ತಿನ್ನುವಾಗ ನಾವು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ, ಆಮೇಲೆ ತಿಂದ ಮೇಲೆ ಅಲ್ಲಿ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇದೆ, ಇಲ್ಲಿ ಒಂದು ಸ್ವಲ್ಪ ತಲೆನೋವು ಬರ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ. ರುಚಿ ಸಿಕ್ಕಿದಾಗ ನಮ್ಗೆ ಗೊತ್ತೇ ಆಗುದಿಲ್ಲ ಏನು ಎಲ್ಲ. ಅದೇ ಶಾಮಣ್ಣ, ಆರೋಗ್ಯ ಭಾಗ್ಯ ಅಂತೀವಲ್ಲ, ಬೇರೆ ಎಲ್ಲದಕ್ಕಿಂತನೂ ಆರೋಗ್ಯನೇ ಮುಖ್ಯ. ಆರೋಗ್ಯವಾಗಿದ್ದಷ್ಟು, ಅದೇ ಒಬ್ರು ನಮ್ಮ ಊರಲ್ಲಿ ಒಬ್ರು ತುಂಬಾ ವಯಸ್ಸಾದ ಅಜ್ಜಿ ಇದಾರೆ, 85 ವರ್ಷ. ಅವರು ಜಾನಕಮ್ಮ ಅಂತ, ಜಾನಕಮ್ಮ ಅಂತ ಅವ್ರ ಹೆಸರು. ಅವರು ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ ಶಮಣ್ಣ, ಸರಿಯಾಗಿ ನೋಡ್ಕೊಳ್ಳಲ್ಲ, ಹಿಂಗೆ ಅಷ್ಟೇನು ಆರ್ಥಿಕವಾಗಿಯೂ ಅವರು ಸದೃಢರಲ್ಲ. ಈ ಗದ್ದೆಯಲ್ಲಿ ಕಳೆ ಬೆಳೀತದಲ್ಲ, ಕಳೆಯನ್ನ ತೆಗೆದು ಅದರಿಂದ ಬಂದ ದುಡ್ಡನ್ನ ಅವರು ಜೀವನ ಮಾಡೋದು. ಆದ್ರೆ ಅವರು ಅವ್ರದ್ದು ಮಕ್ಕಳು ಸರಿಯಾಗಿ ನೋಡ್ಕೊಳಲ್ಲ ಅನ್ನೋದು ಬೇಜಾರಿಲ್ಲ. ಅವ್ರಿಗೆ ಏನು ಒಂದು ಖುಷಿ ಅಂತಂದ್ರೆ, ತಾನು ಇಷ್ಟು ವರ್ಷ ಆದ್ರೂ ಆರೋಗ್ಯವಾಗಿದ್ದೀನಲ್ಲ, ಆ ದೇವ್ರು ನನ್ಗೆ ಆರೋಗ್ಯ ಕೊಟ್ಟಿದೆ ಅಲ್ಲ, ಸಾಕು ಅಷ್ಟು ಅಂತಾನೆ. ಎಷ್ಟು ಖುಷಿ ಹೇಳ್ಬೇಕು, ಆರೋಗ್ಯ ಭಾಗ್ಯ. ಮೊದ್ಲೆಲ್ಲ ಹಾಗೆ, ಈಗ ದುಡಿಮೆಯಿಂದ ಶ್ರಮ ಪಟ್ಟು ಯಾರು ಕೂಡ ಕೈ ಸವಿಸಿದ್ದು ಕಾಲು ಸವಿಸಿದ್ದು ಅಂತ ಇಲ್ಲ ಅಂತ. ಹೌದು, ಅಂದ್ರೆ ಯಾರು ಶ್ರಮ ಪಟ್ಟು ದುಡಿತಾರೋ ಅವ್ರಿಗೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಮೊದ್ಲೆಲ್ಲ ಬಾವಿಯಿಂದ ನೀರು ಸೇದಬೇಕಿತ್ತು, ಅಥವಾ ಅಕ್ಕಿ ಹಿಟ್ಟು ಮಾಡಬೇಕಿದ್ರೆ. ಈಗಲ ಅದನ್ನು ಕೂಡ ಈಗ್ಲೂ ಕೂಡ ಮಾಡ್ಲೇಬೇಕು ಅಂತಲ್ಲ, ಆದ್ರೂ ಕೂಡ ಶ್ರಮದ ದುಡಿಮೆ ಬೇಕಾಗ್ತದೆ ಅಂತ. ದೈಹಿಕ ಶ್ರಮ ಇಲ್ಲದೆ ಹೋದ್ರೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಅದು ಬೇಕು. ಅದೇನು ಇಲ್ದಿದ್ರೆ ಒಂದ್ ಸ್ವಲ್ಪ ನಾವು ಯೋಗ ವ್ಯಾಯಾಮ ಕೂಡ ಮಾಡ್ಕೊಂಡು ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನಾವು ದಿನವಿಡೀ ಒಂದು ಶ್ರಮ ಹಾಕಿದ್ರೆ ಆರೋಗ್ಯವಾಗಿರ್ತೇವೆ, ಜೊತೆಗೆ ಆರಾಮ್ ನಿದ್ರೆ ಬರುತ್ತೆ, ಎಲ್ಲಾನು ಆರಾಮಾಗ. ನಿದ್ದೆ ಒಂದು ಆರೋಗ್ಯದ ಒಂದು ಮೂಲ. ಹೌದು, ಒಳ್ಳೆ ನಿದ್ದೆ ಇದ್ರೆ ಆರೋಗ್ಯವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಮಲಗಿದ ತಕ್ಷಣ ನಿದ್ದೆ ಬರ್ಬೇಕಂತೆ, ತಿಂದಿದ್ದೆಲ್ಲ ಕರಗಿಸ್ಕೊಳ್ಬೇಕಂತೆ, ಹಾಗಿದ್ರೆ ಅದು ಆರೋಗ್ಯ ಇದೆ. ಈಗ ಎಷ್ಟೋ ಜನರಿಗೆ ಸಾಕಷ್ಟು ಸಂಪಾದನೆ ಇರಬಹುದು, ದುಡ್ಡು ಸಂಪತ್ತು ಎಲ್ಲ ಇರಬಹುದು, ಆದ್ರೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಅದು ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳುವಾಗಿಲ್ಲ, ನಿದ್ದೆ ಎನ್ನುವಂತಹದ್ದು ಕೂಡ ಆರೋಗ್ಯಕ್ಕೆ ಪೂರಕವಾಗಿರ್ತದೆ ಅಂತ. ಆಮೇಲೆ ರೂಪಕ, 16ನೇ ತಾರೀಕು ನಾವು ನಡೆದ್ದು ವಿಜಯ ದಿವಸ ಅಂತ ಬರ್ತಾ ಇದೆ. ಈಗ ನಾವು ಭಾರತ ಪಾಕಿಸ್ತಾನ ಯುದ್ಧ 1971 ನಡೀತಲ್ಲ, ಅಲ್ಲಿ ಭಾರತೀಯ ಸೇನೆಯವರು ಗಳಿಸಿರುವಂತಹ ಒಂದು ವಿಜಯ, ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಇದು ವಿಜಯ ದಿವಸ ಅಂತ ಆಚರಣೆ ಮಾಡುವಂತಹದ್ದು. ಅದೇ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನ ಅಂತ ಇತ್ತಲ್ಲ, ಅದು ಪ್ರತ್ಯೇಕವಾಯಿತು ಅಂತ. ಅಂದ್ರೆ ಬಾಂಗ್ಲಾದೇಶ ಅಂತಿದೆಯಲ್ಲ, ಅದು ಪ್ರತ್ಯೇಕವಾಗಿದೆ. ಬಾಂಗ್ಲಾದೇಶ ಉದಯ ಆಗಿದ್ದೆ 1971. ಈ ಒಂದು ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಗೆದ್ದಂತಹ ಒಂದು ದಿವಸವನ್ನ ನಾವು ವಿಜಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಅದು 16ನೇ ತಾರೀಕು. ರೂಪಕ, ಈಗ ಈ ಕರಾವಳಿ ಉತ್ಸವದ ಬಗ್ಗೆ ಮಾತನಾಡಿದ್ವಿ, ಮತ್ತೆ ಇದು ಬೇರೆ ಬೇರೆ ಜಾತ್ರೆಗಳೆಲ್ಲ ಬರುವಂತ ಒಂದು ಸಂದರ್ಭ, ಅದೇ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅಲ್ಲಿ ಹೋದಾಗ ನಮ್ಮ ಸಾಂಪ್ರದಾಯಿಕ ಉಡುಗೆಯನ್ನ ನಾವು ನೆನಪು ಮಾಡ್ಕೊಳ್ತೀವಿ. ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಸಾಂಪ್ರದಾಯಿಕ ಉಡುಗೆ ಅಂದ್ರೆ ಸೀರೆ. ಆ ಸೀರೆಗೂ ಒಂದು ದಿನ ಅಂತ ಇದೆಯಂತೆ, ಅದ್ ಯಾವಾಗ ನಾಡಿದ್ದು 21ನೇ ತಾರೀಕು. ಸೀರೆ ಬಗ್ಗೆ ನೀವೇ ಮಾತಾಡ್ಬೇಕು. ಅದಕ್ಕೆ ಶಮಣ್ಣ ನಾನು ಹೇಳ್ತಾ ಇರೋದು, ಈಗಾರು ಉಪ್ಪಕ್ಕನಿಗೆ ಅದೇ ಹೇಳ್ತಾ ಇದ್ದೆ, ಹೋಗಿ ಒಂದು ಸೀರೆ ಖರೀದಿ ಮಾಡ್ಕೊಂಡು ಬರುವ ನಾವಿಬ್ರು ಹೋಗಿ ಅಂತ ಹೇಳ್ತಾ ಇದ್ದೆ. ಹಾಗೆ ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗಿ ಖರೀದಿಗೆ ಹೋಗ್ಬೇಕಿತ್ತು. ಶಮಣ್ಣ, 21ನೇ ತಾರೀಕು ನಾವೀಗ ಸೀರೆ ಉಡುವ ಕಾರ್ಯಕ್ರಮ ಇದೆ. ಸೀರೆ ಹೀಗೆ ಮಾಡೋದು, 21ನೇ ತಾರೀಕು ಉಡೋದು. ಅಂದ್ರೆ ಒಂದು ಹೊಸದಾಗಿ ನಾವು ಸೀರೆ ಉಡಿತೀವಿ ಶಮಣ್ಣ, ಆದ್ರೂ ಕೂಡ ಒಂದು ಹೊಸದಾಗಿ ಈ ಒಂದು ಸೀರೆ ದಿನಕ್ಕೋಸ್ಕರನೇ. ಹಾಗಿದ್ರೆ ನಮ್ದು ಯಾವ ತರದ ಸೀರೆ ಉಡುವ ಭಾರತದಲ್ಲಿ ಎಷ್ಟೊಂದು ತರದ ಸೀರೆಗಳು? ಹೌದು, ಸೀರೆಗಳು ಇವೆ, ಮತ್ತೆ ಸೀರೆ ಉಡುವಂತ ಒಂದು ವಿನ್ಯಾಸ ಅಥವಾ ಮಾದರಿ ಕೂಡ ತುಂಬಾ ಇದೆ. ಹೌದು, ಈಗ ಸೀರೆ ಖರೀದಿ ಮಾಡಬೇಕಿದ್ರೆ ಏನು ಅಂಶವನ್ನ ಗಮನಿಸಬೇಕು ಅಂತ. ಮೈಸೂರು ಸಿಲ್ಕ್ ಅಂತಂದ್ರೆ ಅದು ನಿಜವಾದ ಮೈಸೂರು ಸಿಲ್ಕ್ ಸಾರಿನ ಅಂತ ನಾವು ನೋಡ್ಬೇಕು. ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಗೊತ್ತಿರಬೇಕು. ಏನು ಮಾಡಿರ್ಬೇಕು, ಈ ಮದುವೆಗಳಲ್ಲಿ ಹೋದಾಗ ಬೇರೆಯವರು ಯಾವ ರೀತಿ ಸೀರೆ ಉಟ್ಟಿದ್ದಾರೆ ಅಂತ ನೋಡ್ಬೇಕು. ನಮ್ಮ ಮದುವೆಯಲ್ಲಿ ಹೋಗಿರುವಂತ ಹೆಂಗಸರು ಅಥವಾ ಹೆಣ್ಮಕ್ಳದ್ದು ಕೆಲಸನೇ ಅದು. ಬೇರೆ ನಾವೆಷ್ಟು ಕಾಸ್ಟ್ಲಿ ಅಂದ್ರೆ ಎಷ್ಟೇ ದುಬಾರಿ ಸೀರೆ ಉಟ್ಕೊಂಡ್ರು ಕೂಡ ಅಥವಾ ಚೆನ್ನಾಗ್ ಕಂಡ್ರು ಕೂಡ ಇನ್ನೂ ಅದ್ರಲ್ಲಿ ಯಾರು ಮತ್ತೊಬ್ರು ಹುಟ್ಟಿ ಸೀರೆ ಚಂದ ಇದೆ ಅಥವಾ ಒಳ್ಳೆ ಇದೆ ಈ ತರದ ಇನ್ನೊಂದು ತಗೊಳ್ಬೇಕು ಅನ್ನೋ ಹೇಳುವಂತ ಮದುವೆಗಳು ಅಥವಾ ವರ್ಷನೇ ಕಳೀತಾ ಇರ್ತೇವೆ ನಾವು. ಹೆಂಗಸರು ಕಾಣ್ಲಿಕ್ಕೆ ಚಂದ ಇರ್ಬೇಕು, ಹಗುರವಾಗಿ ಇರ್ಬೇಕು, ಬೇಸಿಗೆಯಲ್ಲಿ ಹೆಚ್ಚು ಸೆಕೆ ಆಗಬಾರದು, ಹೀಗೆಲ್ಲ ಇರ್ತದಲ್ಲ. ಅಂದ್ರೆ ಸೀರೆನ ತೆಗೆದುಕೊಳ್ಳುವುದು ಎಷ್ಟು ಮುಖ್ಯವೋ ಅದನ್ನ ಹಾಳಾಗದ ಹಾಗೆ ಕಾಪಾಡಿಕೊಳ್ಳುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಒಂದ್ಸರಿ ಉಟ್ಕೊಂಡು ಹೋಗಿ ಬಂದ ಮೇಲೆ ಅದನ್ನ ಹೇಗೆ ನೀವು ಕಾಪಾಡ್ತೀರಿ ಅಂತ. ನಾವು ಸೀರೆ ಉಡೋದಂತ ಆಯ್ತು, ಈ ವಿದೇಶಿಗರು ಅವ್ರು ಬಂದವರು ಕೂಡ ನಮ್ಮೂರಿಗೆ ಬಂದಾಗ ಅಥವಾ ನಮ್ಮ ಒಂದು ರಾಜ್ಯಕ್ಕೆ ಬಂದಾಗ ಸೀರೆ ಉಟ್ಕೊಂಡು ದೇವಸ್ಥಾನ ಅಥವಾ ಈಗ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅವರನ್ನು ನೋಡೋದು ಮತ್ತು ಚಂದ. ಅದಕ್ಕೆ ಸುವರ್ಣಕ್ಕ, ಈಗ ಉತ್ತರ ಭಾರತದಲ್ಲಿ ಪ್ರವಾಸಿ ತಾಣಗಳು ಅಂತ ಇದೆಯಲ್ಲ, ಹಿಮಾಚಲ ಪ್ರದೇಶ ಆಗ್ಬಹುದು ಅಥವಾ ಸಿಕ್ಕಿಂ ಆಗ್ಬಹುದು, ಇಂತಹ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿಯ ಒಂದು ಸ್ಥಳೀಯವಾದಂತಹ ಒಂದು ಏನು ವೇಷಭೂಷಣಗಳಿರ್ತಾವಲ್ಲ ಅವುಗಳನ್ನ ಹಾಕೊಂಡು ಫೋಟೋ ತೆಗೆದುಕೊಡೋದು, ವಿಡಿಯೋ ಮಾಡ್ಕೊಳ್ಳೋದು, ಇದು ಕೂಡ ಒಂದು ಅಭ್ಯಾಸ ಇರ್ತದೆ. ಯಾಕಂದ್ರೆ ಅದು ಹಾಕಿಕೊಳ್ಳದೆ ಇರುವವರಿಗೆ ಅದೊಂದು ವಿಶೇಷವಾದ ಅನುಭವ. ಹೌದು, ನಾವು ಪದೇ ಪದೇ ಹಾಕೊಳ್ಳಿಕ್ಕಂತೂ ಆಗುದಿಲ್ಲ, ಹೋದಾಗಾದ್ರೂ ಒಂದು ಖುಷಿ ಅನುಭವಿಸೋಣ. ಅಂದ್ರೆ ವಿದೇಶಿಗರು ಪ್ರವಾಸಕ್ಕಾಗಿ ಇಲ್ಲಿ ಬಂದಿರ್ತಾರಲ್ಲ, ಅವರು ಕೂಡ ಅಂತಹ ಒಂದು ಸೀರೆಯನ್ನ ಹಾಕೊಂಡು ಒಂದು ಫೋಟೋ ತಗೊಂಡ್ಬಿಟ್ರೆ ಅವರ ನೆನಪಿನಲ್ಲಿ ಯಾವಾಗ್ಲೂ ಉಳಿತದೆ, ಇದು ಕಾರವಾರಕ್ಕೆ ಹೋಗಿದ್ದು, ಇದು ಗೋವಾಕ್ಕೆ ಹೋಗಿದ್ದು ಅಂತ. ಆಮೇಲೆ ಶಾಮಣ್ಣ, ಬರೀ ಸೀರೆ ಉಡೋದಷ್ಟೇ ಅಲ್ಲ, ಸೀರೆಗೆ ತಕ್ಕ ಹಾಗೆ ನಾವು ಆಭರಣ ಹಾಕೊಳ್ಬೇಕು, ತಯಾರಿ ಮಾಡ್ಕೊಳ್ಬೇಕು, ಮ್ಯಾಚಿಂಗ್ ಮಾಡ್ಕೊಳ್ಬೇಕಲ್ಲ, ಇದು ಇಂಪಾರ್ಟೆಂಟ್. ಸೀರೆ ಉಟ್ಕೊಟ್ರೆ ಆದ್ರೂ ಸುವರ್ಣಕ್ಕನನ್ನ ಕೇಳ್ಬೇಕು, ಯಾಕಂದ್ರೆ ಸುವರ್ಣಕ್ಕ ತುಂಬಾ ಬೆಲೆ ಬಾಡಿದೆ ಈಗ ಅಂತ. ಹೌದು, ಸುವರ್ಣ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ತಾ ಹೋದ್ರೆ ಜೇಬು ಖಾಲಿ ಆಗ್ಬಿಡ್ತದೆ. ಈಗ ಸುವರ್ಣ ಕೈಗ, ಯಾಕೆ ನಾನು ಈ ವಿಚಾರ ಹೇಳಿದೆ ಅಂತಂದ್ರೆ, ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟೇ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಇದೆಯಲ್ಲ, ಆದಾಯಕ್ಕೆ ಸರಿ ಸಮಾನವಾಗಿ ನಾವು ಖರ್ಚನ್ನ ಮಾಡಬೇಕು ಅಂತ. ಒಂದು ಕಡೆ ಖರ್ಚು ಜಾಸ್ತಿ ಆಗ್ತಾ ಹೋದ್ರೆ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ ಅಂತ ಜೀವನದಲ್ಲಿ, ಹಾಗೆ ಒಂದು ಲೆಕ್ಕಾಚಾರ ಬೇಕಾಗ್ತದೆ. ಮನೆಯಲ್ಲಿಟ್ಟ ಕವಾಟಿನಲ್ಲಿ ಸೀರೆ ಇಡ್ಲಿಕ್ಕೆ ಜಾಗ ಇಲ್ಲದೆ ಹೋದ್ರೂ ಕೂಡ ಹೆಂಗಸರು ಹೇಳ್ತಾರಂತೆ, ನನ್ನ ಸೀರೆನೇ ಇಲ್ಲ, ಯಾವ ಯಾವ ಸೀರೆ ಉಟ್ಕೊಂಡು ಹೋಗ್ಲಿ ಇವತ್ತು. ಹೌದು, ನಿಜ, ಈ ಮಾತಂತೂ ನಿಜ, ನಾವು ಒಪ್ಕೊಳ್ತೇವೆ. ಒಂದು ಸಲ ಉಟ್ಟ ಮೇಲೆ ಆಯ್ತು ಶಮಣ, ಮತ್ತೆ ಉಡೋಂಗಿಲ್ಲ. ಒಂದು ಮದ್ವೆಯಲ್ಲಿ ಆ ಸೀರೆಯನ್ನ ಉಟ್ಕೊಂಡ್ರೆ ಇನ್ನ ನಮ್ಮ ಸಂಬಂಧಿಕರದೇ ಮದ್ವೆ ಮತ್ತೆ ಇರ್ತದಲ್ಲ, ಅವ್ರು ಆ ಸೀರೆಯನ್ನ ನೋಡಿರ್ತಾರೆ, ನೋಡಿರ್ತಾರೆ, ವೀಡಿಯೋ ಮಾಡಿರ್ತಾರೆ, ಮತ್ತೆ ಆ ಸೀರೆ ಉಟ್ಕೊಂಡು ಹೋಗ್ಬಾರ್ದಲ್ಲ ಹಳೇದು ಅಂತ ಅನ್ಸ್ತದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ನಮ್ ಸೀರೆ ಇಲ್ಲ ಅಂತ. ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸುವರ್ಣಕ್ಕ. ಅಂತೂ ಈಗ ನಾಡಿದ್ದು 22ನೇ ತಾರೀಕು ರಾಷ್ಟ್ರೀಯ ಗಣಿತ ದಿನ ಅಂತ ಬರ್ತಾ ಇದೆ. ಅಂದ್ರೆ ಗಣಿತ ದಿನ ಅಂದ್ರೆ ವಿಶ್ವಕ್ಕೆ ಬಹಳ ಪ್ರಖ್ಯಾತವಾದಂತಹ ದಿನ ಅದು. ಯಾಕಂದ್ರೆ ಈ ಶ್ರೀನಿವಾಸ ರಾಮಾನುಜಂ ಎನ್ನುವಂತವರು ಭಾರತದವರು, ಅವರು ಬಹಳ ಶ್ರೇಷ್ಠ ಗಣಿತಜ್ಞರು. ಅವರು ಮಾಡಿರುವಂತಹ ಏನು ಲೆಕ್ಕಾಚಾರಗಳು ಸಂಶೋಧನೆಗಳು ಇರ್ತಾವಲ್ಲ, ಅದನ್ನ ಮುಂದುವರಿಸಿಕೊಂಡು ಒಂದಷ್ಟು ಜನ PhD ಮಾಡಿದವರು ಇದ್ದಾರಂತ ಇವಾಗ. ಯಾಕಂದ್ರೆ ಬಹಳ ಅಲ್ಪಾಯುಷ್ಯಗಳು ಅವರು, ಅಂದ್ರೆ ಕೇವಲ 30-32 ವರ್ಷ ಬದುಕಿದಂಥವ್ರು. ಆದ್ರೆ ಇಂಗ್ಲೆಂಡ್ಗೆ ಹೋರ್ಲಿ ಹಾರ್ಲಿ ಅಂತಿದೆ, ಆ ವಿಜ್ಞಾನಿಗಳ ಅಂದ್ರೆ ಕೈ ಕೆಳಗೆ ಅವರು ಸಾಕಷ್ಟು ಸಂಶೋಧನೆ ಮಾಡಿದ್ರು. ಅವರಿಗೆ ವಿದೇಶಕ್ಕೆ ಹೋಗುವುದಕ್ಕೂ ಕೂಡ ದುಡ್ಡಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವರು ಬಂದು 1887 ಅವರು ಜನನಾಗಿರುವಂತಹದ್ದು. ಅಂತಹ ಗಣಿತಜ್ಞರನ್ನ ಪ್ರಪಂಚಕ್ಕೆ ಕೊಟ್ಟಂತಹ ದೇಶ ನಮ್ದು. ಭಾರತ ದೇಶದ ಕೊಡುಗೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ನೋಡಿದ್ರೆ, ಶೂನ್ಯವನ್ನು ಕೊಟ್ಟವರು ನಾವೇ ಅಂತ ಹೇಳುವುದು ಅಲ್ವಾ. ಆಮೇಲೆ ಬೇರೆ ಬೇರೆ ವ್ಯಾಖ್ಯಾನಗಳು, ಗಣಿತ ನಾನು ಸ್ವಲ್ಪ ಹಿಂದೆಪ್ಪ. ಹೌದು, ಗಣಿತ ಅಂದ್ರೆ ಎಲ್ಲರೂ ಸ್ವಲ್ಪ ಹಿಂದೆ, ಆದ್ರೆ ನಾವು ನಿತ್ಯ ಜೀವನದಲ್ಲಿ ಗಣಿತವನ್ನು ಉಪಯೋಗಿಸ್ತಾ ಇರ್ತೇವಲ್ಲ. ನನಗೆ ಕೂಡಿಸುವುದು, ಭಾಗಿಸುವುದು, ಗುಣಿಸುವುದು ಮತ್ತು ಕಳೆಯುವುದು ಅಷ್ಟು ಗೊತ್ತಿದೆ. ಅದರ ನಂತರ ಈಗಿನ ಹೊಸ ಹೊಸ ಮಕ್ಕಳದ್ದು ಎಲ್ಲ ಬರುದಿಲ್ಲ. ಹೌದು ಹೌದು, ಅದೆಲ್ಲ ಸ್ವಲ್ಪ ಕಷ್ಟವೇ. ಅಂತೂ ನಿತ್ಯ ಜೀವನದಲ್ಲಿಯೂ ಕೂಡ ಒಂದು ಲೆಕ್ಕಾಚಾರದಲ್ಲಿ ಹೋದ್ರೆ ಗಣಿತ ಸರಿ ಆಗ್ತದೆ, ಇಲ್ಲದ್ರೆ ಕಳೆಯುವುದೇ ಜಾಸ್ತಿ ಆಗ್ತದೆ. ತುಂಬಾ ಗಣಿತದ ಬಗ್ಗೆ ತಿಳ್ಕೊಳ್ಲಿಕ್ಕೆ ಆಗದಿದ್ರೂ ಜೀವನದ ಒಂದು ಲೆಕ್ಕಾಚಾರದಲ್ಲಿ ನಾವು ಸರಿಯಾಗಿ ಹೋಗ್ತಾ ಇದ್ದೇವೆ ಶಮಣ್ಣ. ಅದೇ ಸ್ವಲ್ಪ ನಾನು ಗಣಿತ ಕಲ್ತಿದ್ದೆ ಗೊತ್ತಾ, ಈ ಅಂಗಡಿಯಲ್ಲಿ ಹೋಗಿ ಸಾಮಾನು ತಗೊಳ್ತೀವಲ್ಲ, ಅವಾಗ 100 ರೂಪಾಯಿ ಕೊಟ್ಟು ಎಷ್ಟು ಚೇಂಜ್ ಬರಬೇಕು ಅಂತ ಲೆಕ್ಕ ಹಾಕ್ತೀವಲ್ಲ, ಅದು ತಲೆಯಲ್ಲಿ ಲೆಕ್ಕ ಹಾಕೋ, ಕ್ಯಾಲ್ಕುಲೇಟರ್ ಇಟ್ಕೊಂಡು ಅಥವಾ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಿಲ್ಲಲ್ಲ. ಹಾಗಾಗಿ ಮತ್ತೆ ನಾವು ತಿಂಗಳಲ್ಲಿ ಇಷ್ಟು ನಮ್ಗೆ ದುಡ್ಡು ಇದೆ, ಇದ್ರಲ್ಲಿ ಇಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಉಳಿತಾಯ ಮಾಡ್ಬೇಕು ನಾವು ಲೆಕ್ಕ ಹಾಕ್ತಿವಲ್ಲ. ನಾನು ಬೇರೆ ಊರಿಗೆ ಹೋದಾಗಲ್ಲ, ಅಲ್ಲೆಲ್ಲ ಏನಂದ್ರೆ 10 ರೂಪಾಯಿ ಕೊಟ್ರು ಅಥವಾ 50 ರೂಪಾಯಿ ಕೊಟ್ರೆ ಚಿಲ್ಲರೆ ಅಂತೇಳಿ ವಾಪಸ್ 25 ರೂಪಾಯಿ 30 ರೂಪಾಯಿ ಅಂತ ವಾಪಸ್ ಕೊಡ್ತಾ ಇದ್ರು. ನಿಮ್ಮ ಕಾರವಾರದಲ್ಲಿ ಹಾಗಿಲ್ಲಪ್ಪ, ಏನು ಕೊಟ್ರು 50 ರೂಪಾಯಿ 100 ರೂಪಾಯಿ 50 ರೂಪಾಯಿ 100 ರೂಪಾಯಿ ಚಿಲ್ಲರೆ ಕಡಿಮೆ ಚಿಲ್ಲರೆ ಲೆಕ್ಕಾಚಾರ. ಅಂದ್ರೆ ಈ ದಿನ December 22 ಅವರ ಜನ್ಮದಿನ, ಶ್ರೀನಿವಾಸ ರಾಮಾನುಜನ್ ಅವರ ಗಣಿತ ದಿನ ಆಚರಣೆ ಮಾಡ್ತಾರೆ. ಈ ಲೆಕ್ಕದಲ್ಲಿ ಅವರ ಸ್ಮರಣೆಯನ್ನ ಮಾಡೋದು. ಈಗ ಈ ಲೆಕ್ಕಾಚಾರಗಳೆಲ್ಲ ಯಾಕೆ ಮುಖ್ಯವಾಗ್ತದೆ ಅಂದ್ರೆ, ಚಂದ್ರನ ಮೇಲೆ ಇಳಿಬೇಕು ಅಥವಾ ಮಂಗಳಯಾನ ಮಾಡಬೇಕು ಅಂದಾಗ ಭೂಮಿ ತಿರುಗ್ತಾ ಇರ್ತದೆ, ಚಂದ್ರನು ಕೂಡ ತಿರುಗ್ತಾ ಇರ್ತದೆ. ಸೊ ಯಾವ ಸೆಕೆಂಡಿನಲ್ಲಿ ಚಂದ್ರ ಮತ್ತು ಭೂಮಿ ಹತ್ರ ಹತ್ರ ಬರ್ತದೆ ಆ ಸೆಕೆಂಡ್ಗೆ ಅಲ್ಲಿಗೆ ರಾಕೆಟ್ ಹೋಗಬೇಕು, ಅದು ಲೆಕ್ಕಾಚಾರ ಮಾಡ್ಬೇಕಲ್ಲ. ಈ ಎಲ್ಲ ವಿಷಯಗಳಲ್ಲಿ ಈ ಗಣಿತ ಅನ್ನುವಂತದ್ದು ಇಡೀ ಬ್ರಹ್ಮಾಂಡದಲ್ಲೇ ಗಣಿತ ಇದೆ ಅಲ್ಲ ನೋಡಿ. ಭೂಮಿ ಹೇಗೆ ತಿರುಗ್ತದೆ ಒಂದು ವರ್ಷದಲ್ಲಿ? ಈಗ ಗಣಿತ ಅಂದ್ರೆ ಈಗಿನ ಆಧುನಿಕ ಗಣಿತ ಅಲ್ಲದೆ ಹೋದ್ರು ಕೂಡ ಎಷ್ಟೋ ಹಿಂದಿನಿಂದ ಈಗ ಆರ್ಯಭಟ ಅಂತ ಆರ್ಯಭಟ ಅಂತ ಮತ್ತೆ ಬೇರೆ ಬೇರೆ ಈ ಗಣಿತಜ್ಞರಿದ್ದಾರೆ, ಅವರ ಕಾಲದಲ್ಲಿಯೂ ಕೂಡ ಬಹಳ ಲೆಕ್ಕಾಚಾರ ಮಾಡ್ತಾ ಇದ್ರು. ಇಂತಹ ಸಮಯಕ್ಕೆ ಚಂದ್ರಗ್ರಹಣ ಆಗ್ತದೆ, ಇಂತಹ ಗ್ರಹಣಕ್ಕೆ ಸೂರ್ಯಗ್ರಹಣ ಆಗ್ತದೆ ಅಂತ ಲೆಕ್ಕಾಚಾರ ಮಾಡ್ತಾರೆ. ಆ ಲೆಕ್ಕಾಚಾರದಿಂದನೇ ಅವರು ಇಲ್ಲಿ ಮಳೆಗಾಲ ಚಳಿಗಾಲ ಅದನ್ನೆಲ್ಲ ಇದ್ ಮಾಡ್ತಿದ್ರಲ್ವಾ. ರೂಪಕ, ಈಗ ಸುವರ್ಣಕ್ಕ ಬಂದಿದ್ದಾಳೆ, ಏನಾದ್ರೂ ಬಿಸಿ ಬಿಸಿ ಮಾಡುವ? ಹೌದು, ಚಾ ಮಾಡ್ತೇನೆ ನಾನೇ. ಮತ್ತೆ ತಿಂಡಿ ಏನಿದ್ರೆ ಒಳ್ಳೇದಿತ್ತು. ತಿಂಡಿ ನಾನು ಮೊನ್ನೆ ಹೋದವಾಗ ಶಾಮಣ್ಣ, ಈ ಈರುಳ್ಳಿ ಚಕ್ಲಿ ಈಗ ಹೊಸ ತರ ಬಂದಿದೆ ಅಲ್ಲ, ಈರುಳ್ಳಿ ತುಂಬಾ ಇದೆ, ಈರುಳ್ಳಿಯ ಒಂದು ಫ್ಲೇವರ್ ಬರ್ತದ ನಮ್ಗೆ. ಸುವರ್ಣಕ್ಕ ತಿಂದಿಲ್ಲ ಚಾ ಜೊತೆ, ಅದನ್ನ ಈರುಳ್ಳಿ ಬಜ್ಜಿ ಯಾವಾಗೂ ಮಾಡ್ತಿದ್ದೆ ರೂಪಕ್ಕ. ಇವತ್ತು ಬಜ್ಜಿ ಮತ್ತೆ ಚಕ್ಲಿ ಎರಡು ಮಿಕ್ಸ್ ಆಗಿ ಅಂತ ಕೊಡ್ತೇನೆ ನೋಡಿ. ಸರಿ, ಅದೇ ತಿಂದು ಹೋಗ್ಬಿಡೋಣ. ಸರಿ, ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸುವರ್ಣ ಶಿವಾನಂದ್ ಹಾಗೂ ರೂಪಾಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ಶೀಘ್ರ ಬದಲಾವಣೆಯಾಗುವ ಹವಾಮಾನದ ಸರಿಯಾದ ಮುನ್ಸೂಚನೆ ಕೊಡುವುದು ಅಷ್ಟು ಸುಲಭ ಅಲ್ಲ. ಆದರೆ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ತಂತ್ರಾಂಶಗಳಿಂದ ಇದು ನಿಖರವಾಗ್ತಾ ಸಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯಾಗದ ಹಿಂದಿನ ಕಾಲದಲ್ಲಿ ಮಳೆ ನಕ್ಷತ್ರಗಳ ಮೇಲೆ ಮುಂಬರುವ ಮಳೆಯ ಪ್ರಮಾಣವನ್ನ ಲೆಕ್ಕ ಹಾಕ್ತಾ ಇದ್ರು. ಆರಿದ್ರ, ಪುನರ್ವಸು, ಪುಷ್ಯ ಇವೆಲ್ಲ ಹೆಚ್ಚಿನ ಮಳೆ ಸುರಿಯುವಂತಹ ನಕ್ಷತ್ರಗಳು. ಒಟ್ಟಾರೆ ಮಾನ್ಸೂನಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಮ್ಮ ಲೆಕ್ಕಕ್ಕೆ ನಿಲುಕುವ ಹಾಗಿತ್ತು. ಭಾರತ ಉಪಖಂಡದಲ್ಲಿ ನಿರ್ದಿಷ್ಟವಾಗಿ ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆಗಾಲ ಎಂಬುದು ನಮಗೆಲ್ಲ ಪರಿಚಯ ಇತ್ತು. ಈ ಅವಧಿಯಲ್ಲಿ ಅಂತಹ ಏನೂ ಹೇಳಿಕೊಳ್ಳುವ ಬದಲಾವಣೆಯಾಗ್ತಾ ಇರಲಿಲ್ಲ, ಅಥವಾ ಸ್ಥಳೀಯವಾಗಿ ಅದರ ಪರಿಣಾಮ ಗೊತ್ತಾಗ್ತಿರಲಿಲ್ಲ. ವರ್ಷಾವಧಿ ಬಹುತೇಕ ನಿರೀಕ್ಷಿತ ರೀತಿಯಲ್ಲೇ ಹವಾಮಾನ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಕೃಷಿ ಚಟುವಟಿಕೆಗಳು ಮುಂದುವರಿಯುತ್ತಿದ್ವು. ಆದರೆ ಈಗ ಹವಾಮಾನ ಬದಲಾವಣೆಯ ಜಾಗತಿಕ ಪ್ರಕ್ರಿಯೆಯಾಗಿ ಹಲವಾರು ಏರುಪೇರುಗಳಾಗ್ತಾ ಇದೆ. ಸುನಾಮಿ, ಚಂಡಮಾರುತ, ಅನಿರೀಕ್ಷಿತ ಮಳೆ, ಮೇಘ ಸ್ಫೋಟ, ಬಿಸಿಗಾಳಿ, ವಿಪರೀತ ಬಿಸಿಲು, ಶೆಕೆ ಮುಂತಾದವು ಜನಸಾಮಾನ್ಯರ ಹಾಗೂ ಕೃಷಿಕರ ಚಟುವಟಿಕೆಗಳನ್ನೆಲ್ಲ ಮೇಲು ಕೆಳಗು ಮಾಡ್ತಾ ಇದೆ. ಈಗ ಎಲ್ಲರೂ ಹೇಳೋದು ಮಳೆಗಾಲ ಮೊದಲಿನಂತಿಲ್ಲ, ಯದ್ವಾ ತದ್ವಾ ಆಗಿದೆ ಅಂತ. ಬೇಕಾದಾಗ ಬೇಕಾದಲ್ಲಿಗೆ ಹೊಯ್ಯೋದಿಲ್ಲ, ಒಮ್ಮೆಲೆ ಸುರಿದು ಮರೆಯಾಗಿ ಬಿಡತ್ತೆ ಹೀಗೆ. ಹಾಗಾಗಿ ಹವಾಮಾನ ಮುನ್ಸೂಚನೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ. ಅಲ್ಲಲ್ಲಿ ಚದುರಿದಂತೆ ಮಳೆ, ದಕ್ಷಿಣ ಒಳನಾಡಿನಲ್ಲಿ ಇನ್ನು ಮೂರು ದಿನ ಧಾರಾಕಾರ ಮಳೆ, ಹೀಗೆಲ್ಲ ಯಾವ ಸ್ಥಳವನ್ನೂ ನಿರ್ದಿಷ್ಟವಾಗಿ ಹೆಸರಿಸದ ಸಾರ್ವತ್ರಿಕ ಹವಾಮಾನ ವರದಿಯನ್ನ ಟಿವಿಯಲ್ಲಿ ಕೇಳುತ್ತಿದ್ದ ಕಾಲದಿಂದ ಬಹಳ ದೂರ ಬಂದ್ಬಿಟ್ಟಿದ್ದೇವೆ. ಅತ್ಯಂತ ಶೀಘ್ರದಲ್ಲಿ ಬದಲಾಗುವ ಹವಾಮಾನದ ಮುನ್ಸೂಚನೆ ಅದು ನಿರ್ದಿಷ್ಟ ಪ್ರದೇಶಕ್ಕೆ ಕೊಡುವುದು ಬಹಳ ಕಷ್ಟದ ಕೆಲಸ. ಸಂಕೀರ್ಣವಾದ ಹವಾಮಾನವನ್ನ ನಿರ್ಧರಿಸುವ ಗಾಳಿಯ ಒತ್ತಡ ಹಾಗೂ ದಿಕ್ಕು, ಉಷ್ಣತೆ, ಆರ್ದ್ರತೆ, ಮಳೆ ಮೋಡಗಳ ವಿಧ ಹಾಗೂ ಉಪಸ್ಥಿತಿ, ಹೀಗೆ ಹಲವು ಹತ್ತು ಅಂಶಗಳು ವೇಗವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಇದನ್ನ ವಿಶ್ಲೇಷಿಸಿ ನೂರಕ್ಕೆ ನೂರು ಸರಿಯಾದ ಮುನ್ಸೂಚನೆ ಕೊಡೋದು ಸುಲಭ ಅಲ್ಲ. ಹವಾಮಾನ ಹಾಗೂ ಇನ್ನಿತರ ವಿಜ್ಞಾನಿಗಳಿಂದ ನಿರಂತರ ಶ್ರಮದಿಂದ ಉಪಗ್ರಹ, ರಾಡಾರ್ ಹಾಗೂ ಆಯಾ ಪ್ರದೇಶದ ಸೂಕ್ಷ್ಮ ವಾತಾವರಣವನ್ನ ವಿಶ್ಲೇಷಿಸಿ ದತ್ತಾಂಶ ಕೊಡುವ ಹಲವು ಉಪಕರಣಗಳು ಈಗ ಅಭಿವೃದ್ಧಿಯಾಗಿವೆ. ಈ ದತ್ತಾಂಶಗಳ ಜೊತೆಗೆ ಹಿಂದಿನ ವರ್ಷಗಳ ಅಂಕಿ ಸಂಖ್ಯೆಗಳನ್ನ ಬಳಸಿ ಶೀಘ್ರ ನಿರ್ಧಾರಕ್ಕೆ ಬರಲು ಅನುವಾಗುವ ಅತ್ಯಾಧುನಿಕ ಕಂಪ್ಯೂಟರ್ ಮಾಡೆಲಿಂಗ್ ತಂತ್ರಗಳು ಅಭಿವೃದ್ಧಿಯಾಗಿವೆ. ಇದರಿಂದ ಮುನ್ಸೂಚನಾ ಪ್ರಕ್ರಿಯೆ ನಿಖರವಾಗ್ತಾ ಸಾಗಿದೆ. ಗಮನಿಸಿ, ನಮ್ಮ ಮುನ್ಸೂಚನೆ ಪೂರ್ತಿ ಸರಿ ಅಂತ ವಿಜ್ಞಾನಿಗಳು ಹೇಳೋದಿಲ್ಲ. ಪ್ರಕೃತಿ ಅಷ್ಟು ಸುಲಭಕ್ಕೆ ತನ್ನ ರಹಸ್ಯಗಳನ್ನ ಬಿಟ್ಟುಕೊಡೋದಿಲ್ಲ. ಸರ್ಕಾರಿ ಸಂಸ್ಥೆಗಳೊಂದಿಗೆ ಅನೇಕ ಖಾಸಗಿ ಸಂಸ್ಥೆಗಳು ಹವಾಮಾನ ಮುನ್ಸೂಚನೆಯ ರಂಗದಲ್ಲಿ ಕೆಲಸ ಮಾಡ್ತಾ ಇವೆ. ಹಲವು ಸಂಸ್ಥೆಗಳು ತಮ್ಮ ತಮ್ಮ ದೇಶಗಳಿಗೆ ಸೀಮಿತವಾಗಿದ್ದರೆ ಇನ್ನು ಕೆಲವು ಜಗತ್ತಿನಾದ್ಯಂತ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿವೆ. ಭಾರತದಲ್ಲಿ ಭಾರತೀಯ ಹವಾಮಾನ ಇಲಾಖೆ mausam.imd.gov.in ಗೂಗಲ್ ಪ್ಲೇಸ್ಟೋರಿನಲ್ಲಿ ಲಭ್ಯವಿರುವ ಮೌಸಮ್ ಆಪ್ ಈ ಜವಾಬ್ದಾರಿ ಹೊತ್ತಿದೆ. ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿ ಇದೆ. ಕೃಷಿ, ನೀರಾವರಿ, ನೌಕಾಯಾನ, ವಾಯುಯಾನ, ಪ್ರವಾಸ ಇನ್ನಿತರ ಹವಾಮಾನ ಆಧಾರಿತ ಕೆಲಸಗಳನ್ನು ಮಾಡಲು ಸದ್ಯದ ಸ್ಥಿತಿ ಹಾಗೂ ಮುನ್ಸೂಚನೆಯನ್ನ ನೀಡುತ್ತಾ ಇದೆ. ಸುನಾಮಿ, ಚಂಡಮಾರುತ, ಅತಿ ಮಳೆ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆ, ಹವಾಮಾನದ ಅಂಕಿ ಅಂಶಗಳು, ಮಳೆಯ ಮುಂದುವರಿಕೆ, ಜೊತೆಗೆ ಭೂಕಂಪ ಎಲ್ಲಿ ಆಗಿದೆ ಹಾಗೂ ಆಗುವ ಸಂಭವವಿದೆ ಎನ್ನುವ ವಿಸ್ತೃತ ಮಾಹಿತಿ ಈ ಜಾಲತಾಣದಲ್ಲಿ ಲಭ್ಯ. ಕೃಷಿಗಾಗಿ ಪ್ರತ್ಯೇಕವಾಗಿ ಮಾಹಿತಿ ನೀಡುವ ಜಾಲಪುಟವು ಇಲ್ಲಿ ಲಭ್ಯ. ಸ್ಥಳೀಯವಾಗಿ ಲಾಗು ಆಗುವ ಮುನ್ಸೂಚನೆ ಕೊಡುವ ಪ್ರತ್ಯೇಕ ಜಾಲತಾಣವೂ ಇದೆ. ಇಲ್ಲಿ ಪ್ರತಿಯೊಂದು ಜಿಲ್ಲೆಗೆ ವಿವಿಧ ಅಂಶಗಳ ಮಾಹಿತಿ ಇದೆ. ಭಾರತೀಯ ಹವಾಮಾನ ಇಲಾಖೆ, ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಇವೆಲ್ಲ ಸೇರಿ ಮೇಘದೂತ ಎನ್ನುವ ಆಪ್ ಅನ್ನು ವೃದ್ಧಿಪಡಿಸಿದೆ. ಗೂಗಲ್ ಪ್ಲೇಸ್ಟೋರಿನಲ್ಲಿ ಇದು ಲಭ್ಯ. ಇದರಲ್ಲಿ ಕೃಷಿಕರಿಗೆ ಜಿಲ್ಲೆ ಹಾಗೂ ಬೆಳೆವಾರು ಕೃಷಿ ಹವಾಮಾನ ಮುನ್ಸೂಚನೆ ಕೊಡುವ ವ್ಯವಸ್ಥೆ ಇದೆ. ಸ್ಥಳೀಯ ಭಾಷೆಯಲ್ಲೂ ಇದು ಲಭ್ಯ. ಈ ಜಾಲತಾಣ ಮತ್ತು ಆಪ್ಗಳು ಹವಾಮಾನ ವಿಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತವೆ. ಕೃಷಿಕರು ಸ್ವಲ್ಪ ಇವುಗಳತ್ತ ಗಮನ ಹರಿಸಿದರೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಏನಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಹವಾಮಾನ ಇಲಾಖೆಯ ಶಾಖೆ ಬೆಂಗಳೂರಿನಲ್ಲಿದೆ. ಇದರ ಜಾಲತಾಣದಲ್ಲಿ ಕರ್ನಾಟಕಕ್ಕೆ ಲಾಗು ಆಗುವ ಎಲ್ಲ ಹವಾಮಾನ ಮಾಹಿತಿ ಸಿಗುತ್ತೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಹವಾಮಾನ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಇದು www.ksndmc.org ಇದು ಹವಾಮಾನ ಮುನ್ಸೂಚನೆಯನ್ನ ಕೊಡುತ್ತದೆ. ಕರ್ನಾಟಕದ ಪ್ರಸ್ತುತ ಹವಾಮಾನದ ವರದಿ, ವಿವಿಧ ಪ್ರದೇಶಗಳಲ್ಲಿ ಆಗಿರುವ ಮಳೆಯ ಪ್ರಮಾಣ, ತಾಪಮಾನ, ಗಾಳಿಯ ವೇಗ ಇತ್ಯಾದಿ ವಿವರಗಳು ಇಲ್ಲಿ ಲಭ್ಯ. ನೆರೆ, ಭೂಕಂಪ, ಸಿಡಿಲು ಮುಂತಾದವುಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನ ನೀಡುತ್ತೆ. ಹವಾಮಾನ ಮತ್ತು ಮುನ್ಸೂಚನೆ ಬಹಳ ಮಹತ್ವದ ವಿಷಯವಾಗಿರುವುದರಿಂದ ಹಲವಾರು ಖಾಸಗಿ ಕಂಪನಿಗಳು ಈ ರಂಗಕ್ಕೆ ಕಾಲಿಟ್ಟಿವೆ. www.aquaweather.com, www.skymetweather.com, www.theweathernetwork.com, weather.com ಇತ್ಯಾದಿ ಜಾಲತಾಣಗಳು ಹವಾಮಾನದ ಅಂಕಿ ಅಂಶಗಳ ಆಕರ್ಷಕ ಪ್ರಸ್ತುತಿ ಹಾಗೂ ಮುನ್ಸೂಚನಾ ವಿಡಿಯೋಗಳ ಮೂಲಕ ಗಮನವನ್ನ ಸೆಳೆತಾ ಇದೆ. ಇಲ್ಲೆಲ್ಲ ಅತ್ಯಂತ ಉನ್ನತ ತರಬೇತಿ ಪಡೆದಿರುವ ಹವಾಮಾನ ವಿಜ್ಞಾನಿಗಳು, ತಂತ್ರಾಂಶ ತಜ್ಞರು ಕೆಲಸ ಮಾಡ್ತಾರೆ. ಮೊಬೈಲ್ನಲ್ಲಿ ಸ್ಥಾಪಿಸಿಕೊಳ್ಳಬಹುದಾದ ಗೂಗಲ್ ಪ್ಲೇಸ್ಟೋರಿನಲ್ಲಿ ಉಚಿತವಾಗಿ ಲಭ್ಯವಿರುವ ಕೆಲವು ಕಿರು ತಂತ್ರಾಂಶಗಳು ಇವೆ. ಇವನ್ನ ಅರ್ಥ ಮಾಡಿಕೊಳ್ಳಲು ವಿಶೇಷ ಪರಿಣಿತಿಯನ್ನು ಬೇಕಿಲ್ಲ. ಯಾರು ಬೇಕಾದರೂ ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ. ಇಂಡಿಯಾ ಸ್ಯಾಟಲೈಟ್ ವೆದರ್, ಇದರಲ್ಲಿ ನಿಮ್ಮ ಪ್ರದೇಶದ ಪ್ರಸ್ತುತ ಹವಾಮಾನ, ಮಳೆ ಹಾಗೂ ಉಷ್ಣಾಂಶ ಮುನ್ಸೂಚನೆಯನ್ನ ನಕ್ಷೆಗಳ ಮೂಲಕ ಪಡೆಯಬಹುದು. ಸಿಡಿಲು, ಇದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ರೂಪಿಸಿರುವ ಆಪ್. ಮಿಂಚು, ಗುಡುಗು ಹಾಗೂ ಮಳೆಯ ಬಗ್ಗೆ ಸದ್ಯದ ಪರಿಸ್ಥಿತಿ ಹಾಗೂ ಮುನ್ಸೂಚನೆಯನ್ನ ನಕ್ಷೆಗಳ ಮುಖಾಂತರ ಪಡೆಯುವ ವ್ಯವಸ್ಥೆ ಇದರಲ್ಲಿ ಇದೆ. ಕನ್ನಡ, ಹಿಂದಿ, ಆಂಗ್ಲ ಭಾಷೆಗಳಲ್ಲಿ ಮಾಹಿತಿ ಪಡೆಯಲು ಸಾಧ್ಯ. ಈ ಆಪ್ನಿಂದ ನಮಗೆ ಬಹುತೇಕ ನಿಖರ ಮಾಹಿತಿ ಸಿಗುತ್ತದೆ. ಆಕ್ವಾ ವೆದರ್, ಯಾಹೂ ವೆದರ್ ಮತ್ತು ಸ್ಕೈಮೆಟ್ ವೆದರ್ ಈ ಕಿರು ತಂತ್ರಾಂಶಗಳಲ್ಲಿಯೂ ನೀವಿರುವ ಪ್ರದೇಶವೂ ಸೇರಿದಂತೆ ವಿವಿಧ ಪ್ರದೇಶಗಳ ಉಷ್ಣಾಂಶ, ಮಳೆಯ ಮುನ್ಸೂಚನೆ, ಗಾಳಿಯ ಒತ್ತಡ, ವೇಗ, ಗುಣಮಟ್ಟ, ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಇತ್ಯಾದಿ ಮಾಹಿತಿ ಪಡೆಯಲು ಸಾಧ್ಯ. ಬಳಸಲು ಬಹಳ ಸುಲಭ. ನಿಮ್ಮ ಮೊಬೈಲ್ನಲ್ಲಿ ಸ್ಥಾಪಿಸಿ ನೋಡಬಹುದಾದ ಆಪ್ ಇದು. ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಜಾಲತಾಣಗಳು ಹಾಗೂ ಆಪ್ಗಳು ಹವಾಮಾನ ಮಾಹಿತಿಯನ್ನು ನೀಡುತ್ತವೆ. ಗೂಗಲ್ ಹಾಗೂ ಗೂಗಲ್ ಪ್ಲೇಸ್ಟೋರಿನಲ್ಲಿ ಹುಡುಕಿದರೆ ವಿಸ್ತೃತ ಲಿಸ್ಟ್ ಸಿಗುತ್ತದೆ. ಈ ತರಹದ ಹಲವಾರು ತಂತ್ರಾಂಶಗಳನ್ನ ಬಳಸಿಕೊಂಡು ಕೃಷಿಕರು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕೃಷಿ ಮಾಹಿತಿ ಕೇಂದ್ರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು

ಅಮ್ಮ ಪಾತಳ ಶರಣು ಕೇಳಿದಾರಮ್ಮ ತಂಗಿ ಶೀಲವಂತರಮ್ಮ ಪಾತಳ ಶರಣು ಕೇಳಿದಾರಮ್ಮ ತಂಗಿ ಕೆಮ್ಮಿ ಕ್ಯಾ ಕರಡಿ ದೇವರು ತೊಳೆದರೆ ಕೆಮ್ಮಿ ಕ್ಯಾ ಕರಡಿ ದೇವರು ತೊಳೆದರೆ ಹಸನುವಾಗಮ್ಮ ಹಸನುವಾಗಮ್ಮ ದೇಹ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಹೀನ ಮನುಜರ ಸಂಗ ಮಾಡಿದರೆ ಹೀನ ಮನುಜರ ಸಂಗ ಮಾಡಿದರೆ ಜ್ಞಾನ ಬಾಳಲಮ್ಮ ತಂಗಿ ಎಷ್ಟು ತೊಳೆಯಲಮ್ಮ